ಕುರಿತು ಡಾಕ್ಟರ್ ಸಿದ್ದರಾಜು ಅವರೊಂದಿಗೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಬೀಜ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಆರ್ ಸಿದ್ದರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಸ್ತುತ ಮುಂಗಾರು ಹಂಗಾಮು ಶುರು ಆಗ್ತಾ ಇದೆ. ನಮ್ಮ ರೈತ ಬಾಂಧವರು ಬಿತ್ತನೆ ಮಾಡಬೇಕಂತ ತಯಾರಿ ಮಾಡಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಗುಣಮಟ್ಟದ ಬೀಜವನ್ನು ಖರೀದಿಸುವ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇರಿಸಿಕೊಳ್ಬೇಕು ಅನ್ನೋದ್ರ ಕುರಿತು ಮಾತಾಡಲಿಕ್ಕಾಗಿ ಡಾಕ್ಟರ್ ಸಿದ್ದರಾಜ್ ಅವರು ನಮ್ಮ ಆಕಾಶವಾಣಿ ಬೆಂಗಳೂರು ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಡಾಕ್ಟರ್ ಸಿದ್ದರಾಜ್ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್, ಎಲ್ಲಾ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ಗುಣಮಟ್ಟದ ಬಿತ್ತನೆ ಬೀಜ ಕೊಳ್ಳುವಾಗ ಏನೇನ್ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಇಲ್ಲಿ ಬಂದಿದೀವಿ. ರೈತರು ಬೀಜಗಳನ್ನ ತಂದು ಆಶಾಭಾವದಿಂದ ತಮ್ಮ ಹೊಲದಲ್ಲಿ ಬಿತ್ತಾರೆ ಅಲ್ವಾ. ಆದ್ರೆ ಬೆಳೆ ಬಾರದೆ ಇದ್ದಾಗ ರೈತ ತಾನು ಮೋಸವಾಗಿರುವುದು ಅರ್ಥ ಆಗುತ್ತೆ. ಇದರಿಂದ ರೈತರು ಏನಾಗ್ತಾರೆ, ತುಂಬಾ ಕಂಗಾಲಾಗ್ತಾರೆ ಮತ್ತೆ ಅದಕ್ಕೆ ಅದಕ್ಕಾಗಿ ರೈತರು ಗುಣಮಟ್ಟದ ಬೀಜಗಳನ್ನು ಹುಡುಕಿಕೊಂಡು ಹೋಗುವುದು ಹಾಗೂ ಮೋಸಕ್ಕೆ ಗುರಿಯಾಗುವುದನ್ನು ತಪ್ಪಿಸಬೇಕಾದ್ರೆ ನಾವು ಈ ಒಂದು ಚರ್ಚಾ ಕಾರ್ಯಕ್ರಮನ ಕೈಗೊಳ್ಬೇಕಾಗುತ್ತೆ. ಈಗ ನಾನು ಮೊದಲನೇದಾಗಿ ಏನ್ ಹೇಳ್ಬೇಕಪ್ಪ ಅಂದ್ರೆ, ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದೇನು, ಬೀಜ ಅಂದ್ರೇನು ಮತ್ತು ಬೀಜದಲ್ಲಿ ಏನೇನು ಗುಣಲಕ್ಷಣಗಳಿರ್ತವೆ, ಇದನ್ನ ನಾವು ಮೊದಲನೇದಾಗಿ ತಿಳ್ಕೊಬೇಕು. ಈಗ ನಿಮ್ಗೆಲ್ಲ ಗೊತ್ತೇ ಇದೆ ಬೀಜ ಅಂದ್ರೇನು. ಬೀಜ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರೋದು ಯಾವ್ದಾದ್ರು ಒಂದು ಕಾಳು ಅಲ್ವಾ. ಅದೇ ತರ ದ ಬೀಜ ಶಾಸ್ತ್ರದ ಪ್ರಕಾರ ಪೀಳಿಗೆಗಳಾಗಿರ್ಬೋದು ಅಥವಾ ತಲೆಮಾರುಗಳನ್ನು ಮುಂದುವರಿಸಲು ಸಹಾಯಕವಾಗಬಲ್ಲ ಯಾವುದೇ ಸಸ್ಯದ ಭಾಗವನ್ನು ನಾವು ಬೀಜ ಅಂತ ಕರಿಬಹುದಾಗಿದೆ. ಮತ್ತೆ ಈ ಸಸ್ಯದ ಭಾಗಗಳು ಏನಪ್ಪಾ ಅಂದ್ರೆ, ಇದು ಬೇರಾಗಿರ್ಬೋದು, ಸಸ್ಯದ ಬೇರಾಗಿರ್ಬೋದು ಅಥವಾ ಸಸ್ಯದ ಕಾಂಡ ಆಗಿರ್ಬೋದು ಅಥವಾ ಎಲೆ ಆಗಿರ್ಬೋದು, ಮೊಗ್ಗುಗಳಾಗಿರ್ಬೋದು, ಪುಷ್ಪದ ಭಾಗ ಆಗಿರ್ಬೋದು ಮತ್ತು ಪರಾಗರೇಣು, ಇವುಗಳ ಸಂಯೋಜನೆಯಿಂದ ಫಲಿಸಿದ ಬೀಜಗಳು ಬೀಜ ಅಂತ ಕರಿತೀವಿ. ಮುಂದೆ ಏನಪ್ಪಾ ಅಂದ್ರೆ ಈ ಬೀಜ ಅಂತ ಏನೋ ತಿಳ್ಕೊಳ್ತೀವಿ. ಬೀಜ ಆದ್ಮೇಲೆ ಒಳ್ಳೆ ಬೀಜ, ಗುಣಮಟ್ಟದ ಬೀಜ ಅಂತ ನಾವು ಹೇಳ್ತಾ ಇರ್ತೀವಲ್ವ. ಆ ಗುಣಮಟ್ಟದ ಬೀಜ ಅಂತ ಕರಿಬೇಕಾದ್ರೆ ಆ ಬೀಜ ಯಾವ ತರ ಇರಬೇಕು ಅದನ್ನ ನಾವು ಈಗ ತಿಳ್ಕೊಳ್ಳೋಣ. ಈಗ ಉತ್ತಮ ಗುಣಮಟ್ಟದ ಬೀಜ ಹೇಗಿರ್ತದೆ, ಹೇಗಿರ್ತದೆ ಅಂದ್ರೆ ಬೀಜವು ಸೂಕ್ತ ತಳಿಗೆ ಸೇರಿರಬೇಕು. ಈಗ ನಾವು ಬೀಜ ಅಂತ ನಾವು ಮಾರ್ಕೆಟಲ್ಲಿ ನಾವು ಖರೀದಿ ಮಾಡಬೇಕಾದ್ರೆ ನಾವು ಬೀಜ ಅಂತ ತಗೊಳ್ತೀವಿ. ಬೀಜ ಅಂತ ತಗೊಂಡಾಗ ಆ ಒಂದು ಬೀಜವು ಆ ತಳಿಗೆ ಸೇರಿರ್ಬೇಕು. ಈಗ ನಾವು ಯಾವ್ದೋ ಒಂದು ತಳಿ ತಗಬೇಕು ಅಂತ ಇರ್ತೀವಿ, ಆ ತಳಿಗೆ ಸೇರಿರ್ತಕ್ಕಂಥ ಬೀಜ ಆಗಿರ್ಬೇಕು. ಎರಡನೇದಾಗಿ ಬೀಜವು ತಳಿ ಶುದ್ಧತೆಯನ್ನ ಹೊಂದಿರ್ಬೇಕು. ಬೀಜ ತಳಿ ಶುದ್ಧತೆಯನ್ನು ಹೊಂದಿರಬೇಕು ಅಂದ್ರೆ ಏನಪ್ಪ, ನಾವು ಯಾವ್ದೋ ನಮ್ಮ ಹೊಲದಲ್ಲಾಗಿರ್ಬೋದು ಅಥವಾ ಗದ್ದೆಲ್ಲಾಗಿರ್ಬೋದು ಈ ಒಂದು ಬೀಜನ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿದಾಗ ಆ ಒಂದು ಬೆಳೆ ಬಂದಾಗ ಅದು ಯೂನಿಫಾರ್ಮ್ ಆಗಿರ್ಬೇಕು, ಸಮತಟ್ಟಾಗಿರ್ಬೇಕು. ಒಂದೇ ಸರಿ ಬೆಳೆ ಹೂವಿಗೆ ಬರಬೇಕು, ಒಂದೇ ಸರಿ ಕೊಯ್ಲಿಗೆ ಬರಬೇಕು, ಹಂಗ ನೋಡಿದ್ರೆ ಸಮತಟ್ಟಾಗಿ ಆ ಒಂದು ಕಾಣಬೇಕು. ಇಲ್ಲಾಂದ್ರೆ ಬೇರೆ ತಳಿಗಳ ಬೀಜ ಅದ್ರಲ್ಲಿ ಮಿಕ್ಸ್ ಆಗಿದ್ರೆ ಏನಾಗುತ್ತೆ ಹೇಳಿ, ಒಂದು ಗಿಡ ಉದ್ದ ಕಾಣುತ್ತೆ, ಒಂದು ಗಿಡ ಗಿಡ್ಡ ಕಾಣುತ್ತೆ, ಆಮೇಲೆ ಅದು ಸಮತಟ್ಟಾಗಿರಲ್ಲ, ಈ ಒಂದು ಕೊಯ್ಲಿಗೂ ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಯಾವುದೇ ನಾವು ಗುಣಮಟ್ಟದ ಬೀಜ ಅಂತ ಕರಿಬೇಕಾದ್ರೆ ಆ ಒಂದು ತಳಿಯು, ಆ ಬೀಜದ ತಳಿಯು ಒಂದೇ ತಳಿ ಶುದ್ಧತೆನ ಹೊಂದಿರಬೇಕು. ಅಂದ್ರೆ ಎಲ್ಲಾ ಬೀಜಗಳು ಒಂದೇ ರೀತಿ ಕಾಣ್ತಾವೇನು? ಎಲ್ಲಾ ಬೀಜಗಳು ಒಂದೇ ರೀತಿ ಕಾಣಬೇಕು. ಆ ಒಂದು ಬೀಜನ ನಾವು ಬಿತ್ತನೆ ಮಾಡಿದಾಗ ಉದ್ದ ಅಗಲ ಎಲ್ಲ ಒಂದೇ ತರ ಇರಬೇಕು, ತೂಕನು ಒಂದೇ ತರ ಇರಬೇಕು, ತೂಕನು ಒಂದೇ ತರ ಇರಬೇಕು. ಅದನ್ನ ನಾವು ಬೌದ್ಧಿಕ ಶುದ್ಧತೆ ಅಂತ ಕರಿತೀವಿ. ಬಣ್ಣ ಕೂಡ ಬೌದ್ಧಿಕ ಶುದ್ಧತೆ ಅಂತ ಕರಿತೀವಿ. ಬೌದ್ಧಿಕ ಶುದ್ಧತೆ ಅಂದ್ರೆ ಬೀಜ ಗಾತ್ರದಲ್ಲಾಗಿರ್ಬೋದು ಅಥವಾ ಬಣ್ಣದಲ್ಲಾಗಿರ್ಬೋದು, ಸೈಜಲ್ಲಾಗಿರ್ಬೋದು, ತೂಕದಲ್ಲಾಗಿರ್ಬೋದು, ಎಲ್ಲಾ ರಚನೆ ಕೂಡ ಎಲ್ಲ ಒಂದೇ ತರ ಇರಬೇಕು. ಅಂತವನ್ನ ನಾವು ತಳಿ ಶುದ್ಧತೆ ಶೇಕಡ 100% ಇರಬೇಕು ಅಂತೀವಿ. ಈಗ ಡಾಕ್ಟರ್ ಸಿದ್ದರಾಜ್ ಅವರೇ, ಈಗ ಬೀಜ ಅಂದ ತಕ್ಷಣ ಈಗ ನಮ್ಮ ರೈತ ಬಾಂಧವರು ಎಲ್ಲಾ ಬೀಜಗಳು ಸೇರಿವೆ ಇಲ್ಲಿ, ಆದ್ರೆ ಅದು ಏಕದಳ ಬೀಜ ಇರಬಹುದು, ದ್ವಿದಳ ಧಾನ್ಯದ ಬೀಜ ಇರಬಹುದು ಅಥವಾ ತೋಟಗಾರಿಕೆ ಬೀಜ ಇರಬಹುದು ಅಥವಾ ಅರಣ್ಯ ಸಂಬಂಧಪಟ್ಟ ಬೀಜ, ಎಲ್ಲಾ ಬೀಜಗಳು ಕೂಡ ಗುಣಮಟ್ಟದ್ದು ಅಂತ ನಮ್ಮ ಹೆಂಗ್ ಕಂಡು ಹಿಡ್ಕೊಳ್ಳೋದು? ಅದಕ್ಕೆ ಅದೇನಾಗಿರ್ಬೇಕು ಅಂದ್ರೆ ಗುಣಮಟ್ಟದ ಬೀಜ ಅಂತ ನಾವು ಹೇಳ್ಬೇಕಾದ್ರೆ ಮೊದಲನೇದಾಗಿ ಅದು ತಳಿ ಶುದ್ಧತೆ ಇರಬೇಕು, ಎರಡನೇದಾಗಿ ಮೊಳಕೆ ಹೊಡಿಬೇಕು, ಮೂರನೇದಾಗಿ ಅದು ಬೌದ್ಧಿಕವಾಗಿ ಶುದ್ಧ ಇರಬೇಕು. ಅದನ್ನ ನಾನು ಈಗ ಒಂದೊಂದೇ ಹೇಳ್ಕೊಂಡು ಹೋಗ್ತೇನೆ. ಈಗ ಬೀಜವು ತಳಿ ಶುದ್ಧತೆ ಹೊಂದಿರಬೇಕು, ಜೊತೆಗೆ ಬೀಜವು ಸಮನಾದ ಗಾತ್ರದಿಂದ ಕೂಡಿದ್ದು ನೋಡೋದಕ್ಕೆ ದಷ್ಟಪುಷ್ಟವಾಗಿರ್ಬೇಕು. ಈಗ ನೀವು ಬೀಜ ತಗೊಂಡ ತಕ್ಷಣ ರೈತರು ಏನ್ ಮಾಡ್ತಾರೆ, ಚೀಲ ಓಪನ್ ಮಾಡಿ ಕೈಯಲ್ಲಿ ನೋಡ್ತಾರೆ. ಆ ನೋಡಿದಾಗ ಅವ್ರಿಗೆ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತೀವಲ್ಲ, ಆತರ ನೋಡಿದ ತಕ್ಷಣ ಬೀಜ ಅವ್ರಿಗೆ ಖುಷಿ ಆಗಬೇಕು, ಆತರ ಇರಬೇಕು. ಮತ್ತೆ ಬೀಜವು ಇತರ ತಳಿ, ಇತರ ಕಳೆಗಳು, ಬೇರೆ ಬೆಳೆಯ ಬೀಜಗಳು, ಕಲ್ಲು ಮಣ್ಣು ಇತ್ಯಾದಿಗಳಿಂದ ಬೇರ್ಪಟ್ಟಿರಬೇಕು. ಅಂದ್ರೆ ಯಾವುದೇ ತರವಾದ ಬೆರಕೆಗಳು ಈ ಬೀಜದಲ್ಲಿ ಬೆರಕೆ ಆಗಿರಬಾರದು. ಮತ್ತೆ ಈ ಬೀಜವು ಗುಣಮಟ್ಟದ ಬೀಜ ಅಂತ ನಾವು ಕರಿಬೇಕಾದ್ರೆ ರೋಗ ಮತ್ತು ಕೀಟಗಳಿಂದ ಮುಕ್ತ ಆಗಿರಬೇಕು. ಅಂದ್ರೆ ಯಾವುದೇ ತರವಾದ ರೋಗ ಇರಬಾರ್ದು, ಕೀಟದ ಹಾವಳಿ ಇರಬಾರ್ದು. ಆ ತರ ರೋಗ ಮತ್ತು ಕೀಟಗಳಿಂದ ಮುಕ್ತ ಆಗಿರಬೇಕು. ಮತ್ತೆ ಬೀಜಕ್ಕೆ ಸೂಕ್ತವಾದ ಬೀಜೋಪಚಾರ ಮಾಡಿರಲೇಬೇಕು. ಬೀಜ ಅಂತ ಕರಿಬೇಕಾದ್ರೆ ನಾವು ಅದು ಬೀಜೋಪಚಾರ ಮಾಡಿರಬೇಕು. ಆಯಾ ಬೆಳೆಗಳಿಗೆ ಶಿಫಾರಸು ಮಾಡಿದ ರಾಸಾಯನಿಕ ಆಗಿರ್ಬೋದು ಅಥವಾ ಸಾವಯವ ಪದ್ಧತಿಯಿಂದನೂ ಸಹ ಬೀಜೋಪಚಾರನ ಮಾಡಿರಲೇಬೇಕು. ಈ ತರ ಬೀಜೋಪಚಾರ ಮಾಡೋದ್ರಿಂದ ಏನಪ್ಪಾ ಅನುಕೂಲ ಆಗುತ್ತೆ ಅಂದ್ರೆ ಬೀಜನ ನಾವು ಸಂಗ್ರಹಣೆ ಮಾಡಿದಾಗ ಯಾವುದೇ ಕೀಟ ಬೀಳದೇ ತರ ನಾವು ಬೀಜನ ಕಾಪಾಡ್ಕೋಬಹುದು. ಜೊತೆಗೆ ಈ ಮಣ್ಣುಜನ್ಯ ಮತ್ತು ಬೀಜಜನ್ಯ ರೋಗಗಳಿಂದ ನಾವು ಬಿತ್ತನೆ ಮಾಡಿದಾಗ ಬೆಳೀತಕ್ಕಂತ ಮೊಳಕೆ ಹೊಡಿತಕ್ಕಂತ ಬೀಜಗಳನ್ನಾಗಿರ್ಬೋದು ಸಸಿಗಳನ್ನಾಗಿರ್ಬೋದು ನಾವು ಕಾಪಾಡಬಹುದು. ಮತ್ತೆ ಮುಖ್ಯವಾಗಿ ಬೀಜದ ಸುಪ್ತಾವಸ್ಥೆ ಮುಗಿದಿರಬೇಕು. ನಾವು ಗುಣಮಟ್ಟದ ಬೀಜ ಅಂತ ಕರಿಬೇಕಾದ್ರೆ ಅದರಲ್ಲಿ ಬೀಜದ ಸುಪ್ತಾವಸ್ಥೆ ಇರಬಾರ್ದು. ಅಂದ್ರೆ ಸೀಡ್ ಡಾರ್ಮೆನ್ಸ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ, ಆ ಸೀಡ್ ಡಾರ್ಮೆನ್ಸ್ ಇರಬಾರ್ದು. ಸೀಡ್ ಡಾರ್ಮೆನ್ಸ್ ಅಂತ ಏನಂತೀವಿ, ಬೀಜದ ಸುಪ್ತಾವಸ್ಥೆ ಅದಿದ್ರೆ ಮೊಳಕೆ ಪ್ರಮಾಣ ಸರಿಯಾಗಿ ಬರಲ್ಲ. ಆದ್ರಿಂದ ಬೀಜದ ಸುಪ್ತಾವಸ್ಥೆ ಮುಗಿಯವರೆಗೂ ನಾವು ಕಾಯ್ದು ನಂತರ ಬೀಜನ ನಾವು ಬಿತ್ತನೆಗ ಉಪಯೋಗಿಸಬೇಕಾಗುತ್ತೆ. ಮತ್ತೆ ಬೀಜದ ಮೊಳಕೆ ಪ್ರಮಾಣ ಮತ್ತೆ ಬೀಜದ ಬಲಸತ್ವ ಏನು ಕರಿತೀವಿ ಅವೆರಡು ಸಹ ತೃಪ್ತಿಕರ ಆಗಿರ್ಬೇಕು. ಬೀಜದ ಮೊಳಕೆ ಪ್ರಮಾಣ ಶೇಕಡ ಇಷ್ಟು ಇರಬೇಕು, ಒಂದೊಂದು ಬೆಳೆಗೆ ಇಷ್ಟಿಷ್ಟು ಇರಬೇಕು ಅಂತ ನಿಗದಿಪಡಿಸಿದ್ದಾರೆ. ಅದ್ರ ಪ್ರಕಾರನೇ ಮೊಳಕೆ ಪ್ರಮಾಣ ಇರಬೇಕು. ಮತ್ತೆ ಬೀಜದ ಬಲಸತ್ವ ವಿಗರ್ ಅಂತ ಕರಿತೀವಿ, ಆ ವಿಗರು ಸಹ ಇದ್ರೆ ಬೀಜ ಚೆನ್ನಾಗಿ ಮೊಳಕೆ ಒಡೆಯುವಂತ ಶಕ್ತಿನ ಹೊಂದಿರ್ತದೆ. ಮತ್ತೆ ಈ ಉತ್ತಮ ಗುಣಮಟ್ಟದ ಬೀಜ ಅಂತ ತಿಳ್ಕೊತೀವಿ. ಉತ್ತಮ ಗುಣಮಟ್ಟದ ಬೀಜನ ಉಪಯೋಗಿಸಿದ್ರೆ ಬರ್ತಕ್ಕಂತ ಲಾಭಗಳೇನು, ಅದರಿಂದ ಆಗ್ತಕ್ಕಂತ ಉಪಯೋಗಗಳೇನು ಅನ್ನೋ ಬಗ್ಗೆ ನಾವೀಗ ತಿಳ್ಕೊಬೇಕಾಗುತ್ತೆ. ಈಗ ನಾವು ಉತ್ತಮ ಗುಣಮಟ್ಟದ ಬೀಜನ ಉಪಯೋಗಿಸಿದ್ರೆ ಯಾವ ತರ ಗಿಡಗಳು ಬರುತ್ತೆ, ಯಾವ ತರ ಗಿಡಗಳು ಬರುತ್ತೆ ಅಂದ್ರೆ ಸಸಿಗಳು ಹೆಚ್ಚು ತೂಕ ಇರುತ್ತೆ ಮತ್ತೆ ಬೇರು ಸಹ ಬಹಳ ಚೆನ್ನಾಗಿ ಬರುತ್ತೆ. ಈ ಉತ್ತಮ ಗುಣಮಟ್ಟದ ಬೀಜ ಉಪಯೋಗಿಸೋದ್ರಿಂದ ಮೊದಲನೇ ಒಂದು ಉಪಯೋಗ ಏನಪ್ಪಾ ಅಂದ್ರೆ ಸಸಿಗಳು ಹೆಚ್ಚು ತೂಕ ಅಂದ್ರೆ ಸದೃಢವಾದ ಸಸಿಗಳು ಬರುತ್ತೆ. ಆಮೇಲೆ ಸಸಿಗಳು ದೃಢ ಕಾಯದಿಂದ ಇರ್ತದೆ, ಅಂದ್ರೆ ಯಾವುದೇ ತರವಾದ ರೋಗ ರುಜಿನ ಇರಲ್ಲ. ಗಿಡಗಳು ಆರೋಗ್ಯವಾಗಿ ಬಲವಾಗಿ ಈ ಒಂದು ಗುಣಮಟ್ಟದ ಬೀಜನ ಉಪಯೋಗಿಸೋದ್ರಿಂದ ನಾವು ಬೆಳೆಯಬಹುದು. ಮತ್ತೆ ಹೆಚ್ಚಿನ ಬಲಸತ್ವದ ಸಸಿಗಳು ಏನಾಗ್ತವೆ ಅಂದ್ರೆ ರಹಿತಕರ ವಾತಾವರಣ ಅಂದ್ರೆ ನೆರೆ ಬರಬಹುದು ಅಥವಾ ಬರ ಬರಬಹುದು, ಆಮೇಲೆ ನಾವು ಬಿತ್ತನೆ ಮಾಡೋ ಟೈಮಲ್ಲಿ ಉಷ್ಣಾಂಶ ಜಾಸ್ತಿ ಇರಬಹುದು ಅಥವಾ ಚಳಿ ಜಾಸ್ತಿ ಆಗ್ಬೋದು, ಇಂಥ ಒಂದು ವಾತಾವರಣದಲ್ಲಿ ಏನ್ ಮಾಡುತ್ತೆ ಸಹಿಸಿಕೊಂಡು ಆರೋಗ್ಯವಾಗಿ ಈ ಒಂದು ಬೆಳೆನ ನಾವು ಬೆಳಕಬಹುದು. ಯಾವಾಗ ಒಂದು ಬೀಜದಲ್ಲಿ ಬಲಸತ್ವ ಚೆನ್ನಾಗಿರ್ಬೇಕು, ಬಲಸತ್ವ ಚೆನ್ನಾಗಿದ್ರೆ ಅಹಿತಕರ ವಾತಾವರಣ ಸಹ ಸಹಿಸಿಕೊಂಡು ಆ ಒಂದು ಬೀಜ ಚೆನ್ನಾಗಿ ಮೊಳಕೆ ಹೊಡೆದು ಒಂದು ಆರೋಗ್ಯವಾದ ಗಿಡವಾಗಿ ಬರುತ್ತೆ. ಮತ್ತೆ ಈ ರೋಗ ಬರೋದು ಅಥವಾ ನಂಜು ಬೀಳೋದು ಕೀಟಗಳು ತಗುಲುವ ಸಾಧ್ಯತೆ ಬಹಳ ಕಡಿಮೆ. ನಾವು ಗುಣಮಟ್ಟದ ಬೀಜನ ಉಪಯೋಗಿಸೋದ್ರಿಂದ ಇವೆಲ್ಲದ್ರಿಂದ ನಾವು ಹೊರತಾಗಿ ಇರಬಹುದಾಗುತ್ತೆ. ಮತ್ತೆ ಇಲ್ಲೇನಾಗುತ್ತೆ, ಗುಣಮಟ್ಟದ ಬೀಜ ಉಪಯೋಗಿಸೋದ್ರಿಂದ ಬೆಳೆಯು ಒಂದೇ ಸ್ತರವಾಗಿದ್ದು ಹೂ ಬಿಡುವ ಸಮಯದಲ್ಲಿ ಒಂದೇ ಸರಿ ಹೂ ಬರುತ್ತೆ, ಜೊತೆಗೆ ಒಂದೇ ಸಲಗೆ ಕೊಯ್ಲಿಗೆ ಬರುತ್ತೆ. ಈ ತರ ಒಂದೇ ಸರ ಕೊಯ್ಲಿಗೆ ಬಂದು ಒಂದೇ ಸರ ಹೂ ಬಿಟ್ಟು ಒಂದೇ ಸರ ಕೊಯ್ಲಿಗೆ ಬರೋದ್ರಿಂದ ರೈತರಿಗೆ ಒಂದೇ ಬಾರಿ ಕಟಾವು ಮಾಡಲು ಅನುಕೂಲ ಆಗುತ್ತೆ. ಮತ್ತೆ ಈ ತರ ಗುಣಮಟ್ಟದ ಬೀಜ ಉಪಯೋಗಿಸೋದ್ರಿಂದ ಮಾರುಕಟ್ಟೆಯಲ್ಲಿ ರೈತರಿಗೆ ಉತ್ತಮವಾದ ಬೆಲೆ ಸಹ ಸಿಗುವ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತೆ. ಇದಲ್ಲದೆ ಬಹುಮುಖ್ಯವಾಗಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಗುಣಮಟ್ಟದ ಬೀಜನ ನಾವು ಉಪಯೋಗಿಸೋದ್ರಿಂದ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಹೆಚ್ಚು ಇಳುವರಿ ಬರ್ತದೆ. ಇಳುವರಿ ಬರೋದ್ರ ಜೊತೆ ಧಾನ್ಯದ ಗುಣಮಟ್ಟವೂ ಸಹ ಬಹಳ ಉತ್ತಮವಾಗಿರುತ್ತದೆ. ಇದರಿಂದ ಮಾರುಕಟ್ಟೆ ದರ ರೈತರಿಗೆ ಜಾಸ್ತಿ ಸಿಗುತ್ತೆ. ಜಾಸ್ತಿ ಸಿಗೋದ್ರಿಂದ ರೈತರ ನಿವ್ವಳ ಆದಾಯ ಸಹ ಜಾಸ್ತಿ ಆಗ್ತಾ ಎತ್ತಾ ಹೋಗ್ತಾ ಇರುತ್ತೆ. ಇದು ಉತ್ತಮ ಗುಣಮಟ್ಟದ ಬೀಜ ಅಂದ್ರೇನು, ಬೀಜದಿಂದ ಗುಣಮಟ್ಟದ ಬೀಜ ಅಂದ್ರೇನು, ಆಮೇಲೆ ಗುಣಮಟ್ಟದ ಬೀಜನ ಉಪಯೋಗಿಸೋದ್ರಿಂದ ರೈತರಿಗೆ ಆಗ್ತಕ್ಕಂತ ಲಾಭಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಗುಣಮಟ್ಟದ ಬೀಜ ಇರಲ್ಲ, ಕಳಪೆ ಬೀಜ ಇರುತ್ತೆ, ಹಾಗೇನಾಗ್ಬೋದು ಏನಾಗುತ್ತೆ ಅಂದ್ರೆ ರೈತರು ಬೀಜವನ್ನು ಕೊಂಡ್ರೆ ಕಳಪೆ ಬೀಜವನ್ನ ಕೊಂಡ್ತಾರೆ ಅನ್ಕೊಳ್ಳಿ. ಕಳಪೆ ಬೀಜ ಕೊಂಡಾಗ ಏನೇನ್ ನಷ್ಟ ಉಂಟಾಗ್ಬೋದು ರೈತರಿಗೆ? ಮೊದಲನೇದಾಗಿ ಏನಾಗುತ್ತಪ್ಪ ಅಂದ್ರೆ ಬೆಳೆ ನಷ್ಟ ಬಹಳ ಆಗುತ್ತೆ. ಈ ಕಳಪೆ ಬೀಜನ ಅವ್ರೇನಾದ್ರೂ ತಗೊಂಡು ಖರೀದಿ ಮಾಡಿ ಅದನ್ನ ಬಿತ್ತನೆ ಮಾಡೋದ್ರಿಂದ ರೈತರಿಗೆ ಬೆಳೆ ನಷ್ಟ ಬಹಳ ಆಗುತ್ತೆ. ಆಮೇಲೆ ಬಹಳಷ್ಟು ಬೀಜಗಳು ಮೊಳಕೆನೆ ಒಡೆಯೋದಿಲ್ಲ, ಮೊಳಕೆನೆ ಒಡೆಯಲ್ಲ, ಅಲ್ಲೇ ಆಯ್ತಲ್ಲ. ಅದಕ್ಕೆ ನಾವು ಅದನ್ನ ಕಳಪೆ ಬೀಜ ಅಂತ ಕರೀತೀವಿ. ಈ ಒಂದು 100 ಬೀಜ ಇದೆ ಅಂದ್ರೆ 50 ಬೀಜ ಮೊಳಕೆ ಒಡೆದಿಲ್ಲ ಅಂದ್ರೆ, ಇನ್ 50 ಬೀಜ ಅಷ್ಟೇ ಮೊಳಕೆ ಒಡೆದಿದೆ ಅಂದ್ರೆ ಮೊಳಕೆ ಒಡೆದ ಬೀಜನು ಕೂಡ ಎಲ್ಲ ಹುಟ್ಟುತ್ತದೆ ಅಂತ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ. ಹಾಗಾಗಿ ರೈತರಿಗೆ ಬಹಳಷ್ಟು ಬೆಳೆ ನಷ್ಟ ಉಂಟಾಗುತ್ತೆ. ಈ ಒಂದು ಬೆಳೆ ನಷ್ಟ ಯಾವ ತರಪ್ಪ ಅಂದ್ರೆ ಇದು ಸಂಪೂರ್ಣವಾದ ಬೆಳೆ ನಷ್ಟನೂ ಆಗ್ಬಹುದು, ಸಮ್ ಟೈಮ್ ಭಾಗಶಃ ಬೆಳೆ ನಷ್ಟನೂ ಉಂಟಾಗ್ಬಹುದು. ಹಾಗಾಗಿ ರೈತರು ಬಹಳ ನಷ್ಟ ಹೊಂದ್ತಾರೆ ಈ ತರ ಕಳಪೆ ಬೀಜನ ಅವ್ರು ಏನಾದ್ರೂ ಖರೀದಿ ಮಾಡಿ ಬಿತ್ತನೆ ಮಾಡಿದ್ರೆ. ಮತ್ತೆ ಈ ಕಳಪೆ ಬೀಜದಿಂದ ಬೆಳೆ ನಷ್ಟ ಹೆಂಗಾಗುತ್ತಪ್ಪ ಅಂದ್ರೆ ಕಳಪೆ ಬೀಜ ಉಪಯೋಗಿಸಿದ್ರೆ ಬೆಳೆ ನಷ್ಟ ಆಗುತ್ತೆ ಅಂತ ಅನ್ಕೊಂಡ್ವಿ. ಆದ್ರೆ ಹೆಂಗಾಗತ್ತ, ಮೊದಲನೇದಾಗಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಬಿತ್ತನೆ ಆದ ಮೇಲೆ ಮೊಳಕೆ ಬಾರದೆ ಇರೋದು. ಆಗ್ಲೇ ನೀವು ಹೇಳ್ದಂಗ, ಸೊ 100 ಬೀಜ ಬಿತ್ತನೆ ಮಾಡಿದ್ರೆ 50 ಬೀಜ ಮೊಳಕೆ ಬರಬಹುದು, 50 ಬೀಜ ಬರದೇ ಇರಬಹುದು. ಯಾಕೆ ಬೆಳೆ ನಷ್ಟ ಆಗುತ್ತಂದ್ರೆ ಮೊಳಕೆ ಬಾರದೆ ಇರೋದೇ ಬಹುಮುಖ್ಯವಾದ ಅಂಶ ಇಲ್ಲಿ. ಕಳಪೆ ಬೀಜ ಉಪಯೋಗಿಸಿದ್ರೆ ನಮ್ಗೆ ಆಗತಕ್ಕಂತ ಹಾನಿ. ಆಮೇಲೆ ಕಳಪೆ ಬೀಜ ಬಿತ್ತುವುದರಿಂದ ಬೆಳೆ ಬೆಳವಣಿಗೆ ಕುಂಠಿತ ಆಗುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ವಿಗರ್ ಬೀಜದ ವಿಗರ್ ಚೆನ್ನಾಗಿರ್ಬೇಕು ಅಂತ. ವಿಗರ್ ಚೆನ್ನಾಗಿದ್ರೆ ಒಳ್ಳೆ ಸದೃಢವಾದ ಗಿಡಗಳು ಬರ್ತವೆ. ಇಲ್ಲ, ನಾವು ಕಳಪೆ ಬೀಜ ಉಪಯೋಗಿಸಿದ್ರೆ ಕಳಪೆ ಬೀಜದಲ್ಲಿ ಅದಕ್ಕೆ ಬಲಸತ್ವ ಬಹಳ ಕಡಿಮೆ ಇರೋದ್ರಿಂದ ಬೀಜದ ಬೆಳೆಯ ಬೆಳವಣಿಗೆನ ಸಹ ಕುಂಠಿತ ಆಗುತ್ತೆ. ಆಮೇಲೆ ಗಿಡ ಬೆಳೆದ್ರೂ ಸಹ ಕೆಲವು ಸಾರಿ ಏನಾಗುತ್ತೆ, ಈ ಕಳಪೆ ಬೀಜ ಉಪಯೋಗಿಸೋದ್ರಿಂದ ಗಿಡ ಏನ ಬೆಳೀತದೆ, ಗಿಡ ಬೆಳೆದ್ರೆ ಹೂ ಬಿಡದೆ ಇರತಕ್ಕಂಥದ್ದು, ಆಮೇಲೆ ಹೂ ಬಿಟ್ಟು ಸಮಟೈಮ್ ಕಾಯಿ ಕಟ್ತಿ ಇರ್ತಕ್ಕಂಥದ್ದು, ಇವೆಲ್ಲ ಪ್ರಾಬ್ಲಮ್ಗಳು ಶುರುವಾಗ್ತವೆ. ಮತ್ತೆ ಕಳಪೆ ಬೀಜದ ಉಪಯೋಗದಿಂದ, ಕಳಪೆ ಬೀಜನ ನಾವೇನಾದ್ರೂ ಬಿತ್ತನೆ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಬೆಳೆಯಲ್ಲಿ ಇಳುವರಿ ಬಹಳ ಕಡಿಮೆ ಆಗಿ ಇದು ರೈತರಿಗೆ ಬಹುದೊಡ್ಡ ನಷ್ಟ ಆಗುತ್ತೆ. ಹೌದು. ಇದಲ್ಲದೆ ತಳಿ ಶುದ್ಧತೆ, ಈ ಕಳಪೆ ಬೀಜ ಅಂದ ತಕ್ಷಣ ತಳಿ ಶುದ್ಧತೆ ಇಲ್ಲದೆ ಏನಾದ್ರೂ ನಾವು ಬೆಳೆ ಬೆಳೆದಲ್ಲಿ ತಳಿಯ ಗುಣಗಳು ಬೇರೆ ಆಗಿರುವುದರಿಂದ ಮಾರುಕಟ್ಟೆಯಲ್ಲೂ ಸಹ ಅದಕ್ಕೆ ಸರಿಯಾದ ಬೆಲೆ ಸಿಗದೆ ಇರಬಹುದು. ಸೊ ಖರೀದಿನೇ ಮಾಡಲ್ಲ. ಸೊ ಇವೆಲ್ಲವೂ ಸಹ ಕಳಪೆ ಬೀಜ ನಾವು ಉಪಯೋಗಿಸೋದ್ರಿಂದ ಆಗ್ತಕ್ಕಂತ ನಷ್ಟಗಳು. ಈಗಲೇ ನಾನು ಆಗ್ಲೇ ಹೇಳಿದ್ದೆ, ಕಳಪೆ ಬೀಜ ಉಪಯೋಗಿಸಿದ್ರೆ ಬೀಜದ ಮೊಳಕೆ ಸಹಜವಾಗಿ ಕಡಿಮೆ ಆಗುತ್ತೆ. ಹೌದು. ನೀವು ಹೇಳಿದ್ರೆ 50% ಬಂದ್ರು ಬರಬಹುದು, ಬರದೆ ಇದ್ರು ಇರಬಹುದು ಅಂತ. ಸೊ ಏನಪ್ಪಾ ಅಂದ್ರೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಈ ಕಳಪೆ ಬೀಜ ಉಪಯೋಗಿಸೋದ್ರಿಂದ. ಈ ಕಳಪೆ ಮೊಳಕೆ ಕಾರಣ ಏನೇನಿರ್ಬೋದು? ಈಗ ಮೊಳಕೆ ಬೀಜ 50% ಬರುತ್ತೆ ಅಂತ ಹೇಳಿದ್ರೆ, ಕಳಪೆ ಬೀಜ ಉಪಯೋಗಿಸಿದ್ರೆ 50% ಮೊಳಕೆ ಬರುತ್ತೆ, ಅದಕ್ಕೆ ಕಾರಣ ಏನು? ಹೌದು. ಬೀಜ ಮೊಳಕೆ ಹೊಡೆದಿಲ್ಲ ಅಂದ್ರೆ ಅದಕ್ಕೆ ಏನ್ ಕಾರಣ? ಮೊದಲನೇದಾಗಿ ಅದು ಹಳೆ ಬೀಜ ಆಗಿರ್ಬೋದು. ಹಳೆ ಬೀಜ. ಈಗ ಬಿತ್ತನೆ ಬೀಜ ಒಂದ್ಸರಿ ನಾವು ಪರೀಕ್ಷೆ ಮಾಡಿದ್ರಿಂದ ಸುಮಾರು 9 ತಿಂಗಳವರೆಗೂ ಅದು ವಾಯ್ದೆ ಇರುತ್ತೆ, ಅವಧಿ ಇರುತ್ತೆ. 9 ತಿಂಗಳವರೆಗೂ ಆ ಒಂದು ಬಿತ್ತನೆ ಬೀಜನ ನಾವು ಬಿತ್ತನೆಗೆ ಉಪಯೋಗಿಸಬಹುದು. 9 ತಿಂಗಳು ಆದ್ಮೇಲೆ ಆ ಬೀಜನ ನಾವು ಬಿತ್ತನೆಗೆ ಉಪಯೋಗಕ್ಕೆ ಆಗಲ್ಲ ಅಥವಾ ಮಾರಾಟ ಮಾಡೋಕ್ಕೂ ಆಗಲ್ಲ. ಅವಾಗ ಏನಾಗುತ್ತೆ, ನೀವು ಮತ್ತೆ ಅದನ್ನ ಮಾರಾಟ ಮಾಡಬೇಕು ಅಂದ್ರೆ ಮತ್ತೆ ಒಂದ್ಸರಿ ಆ ಬಿತ್ತನೆ ಬೀಜನ ಪರೀಕ್ಷೆಗೆ ಒಳಪಡಿಸಿ ಬೀಜದ ಗುಣಧರ್ಮಗಳನ್ನ ಮತ್ತೆ ಖಾತ್ರಿಪಡಿಸಿಕೊಳ್ಬೇಕು ನೀವು. ಅಂದ್ರೆ ಬೀಜದ ಗುಣಧರ್ಮಗಳು ನಮ್ಮ ಇತಿಮಿತಿಯಲ್ಲಿ ಇದ್ರೂ ಮಾತ್ರ ಮತ್ತೊಮ್ಮೆ ಇನ್ನು 6 ತಿಂಗಳಿಗೆ ಅದನ್ನ ಮಾರಾಟಕ್ಕೆ ಅನುಮತಿ. ಬೀಜ ಮೊಳಕೆ ಹೊಡಿಲಿಕ್ಕೆ ಮತ್ತೇನ್ ಕಾರಣ ಇರಬಹುದು? ಬೀಜದ ಗುಣಧರ್ಮಗಳು ಮೊಳಕೆ ಹೊಡಿಬೇಕಾದ್ರೆ ಬಹಳ ಮುಖ್ಯ. ತದನಂತರ ಬೀಜದ ಗುಣಧರ್ಮಗಳನ್ನು ಖಾತ್ರಿಪಡಿಸಿಕೊಳ್ಳದೆ ಹಳೆ ಬೀಜವನ್ನು ನಾವು ಮಾರಾಟ ಮಾಡಿದರೆ ಅಂತ ಬೀಜದಲ್ಲಿ ಮೊಳಕೆ ಪ್ರಮಾಣ ಖಂಡಿತವಾಗಿ ಬಹಳ ಕಡಿಮೆ ಇರ್ತದೆ. ಮುಂದಾದೇನಪ್ಪಾ ಅಂದ್ರೆ ಯಾಕೆ ಕಳಪೆ ಬೀಜ ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಬೀಜೋಪಚಾರ ಮಾಡದಿರೋದು. ಬೀಜೋಪಚಾರ ಬಹುಮುಖ್ಯವಾದ ಒಂದು ಬೀಜೋದ್ಯಮದಲ್ಲಿ ಬಹುಮುಖ್ಯವಾದ ಅಂಶ. ಯಾವುದೇ ಬೀಜವಾದ್ರೇನು ಅದಕ್ಕೆ ಸೂಕ್ತವಾದ ರಾಸಾಯನಿಕ ಆಗಿರ್ಬೋದು ಅಥವಾ ನೀವು ಸಾವಯವ ವಸ್ತುಗಳಿಂದಲೇ ಆಗ್ಲಿ, ಬಟ್ ಬೀಜೋಪಚಾರ ಮಾಡಿರ್ಲೇಬೇಕು. ಬೀಜೋಪಚಾರ ಮಾಡಲು ಉಪಯೋಗಿಸುವ ಬೀಜೋಪಚಾರ ಮಾಡದೆ ಏನಾದ್ರೂ ಬೀಜನ ನಾವು ಬಿತ್ತನೆಗೆ ಉಪಯೋಗಿಸಿದ್ರೆ ನಿಮ್ಗೆ ಗೊತ್ತೇ ಇದೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದ್ರೆ ಅದು ಗುಣಮಟ್ಟ ಬೀಜ ಆಗಿರಲ್ಲ. ಯಾಕಪ್ಪ ಅಂದ್ರೆ ಅದರಲ್ಲಿ ಬೀಜಜನ್ಯ ರೋಗ ಇರ್ಬೋದು ಅಥವಾ ಈ ಮಣ್ಣಿನಲ್ಲಿ ಬರ್ತಕ್ಕಂಥ ರೋಗಗಳಿರ್ಬೋದು, ಅವು ಸರಿಯಾಗಿ ನಿಮ್ಗೆ ಮೊಳಕೆ ಹೊಡೆಯಕಾಗ್ಲಿ ಅಥವಾ ಮೊಳಕೆ ಹೊಡೆದ್ರೂ ಸಹ ಆ ಒಂದು ಗಿಡ ಸದೃಢ ಆಗಿ ಬೆಳೆಯೋದು ಅನು ಆಗಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಯಾಕೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಅಂದ್ರೆ, ಸರಿಯಾಗಿ ನೀರು ಒದಗಿಸದೇ ಇರುವುದು. ಅಂದ್ರೆ ಮುಖ್ಯವಾಗಿ ಬಿತ್ತನೆಯಾದ 2-3 ದಿನಗಳ ನಂತರ ಒಮ್ಮೆ ಅದವಾಗಿ ನೀರು ಹಾಯಿಸಲೇಬೇಕು. 2-3 ದಿನ ತೇವಾಂಶ ಇರಲೇಬೇಕು. ತೇವಾಂಶ ಇದ್ರೆ ಮೊಳಕೆಯ ಪ್ರಮಾಣ ಹೆಚ್ಚಾಗುತ್ತದೆ. ತೇವಾಂಶ ಏನಾದ್ರೂ ಕಡಿಮೆ ಆಗಿ ಏನಾದ್ರೂ ಒಣ ಒಂದು ಸಮಸ್ಯೆ ಉಂಟಾದಾಗ ಮೊಳಕೆ ಪ್ರಮಾಣ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಇವುಗಳ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದ್ರೆ ತಾಪಮಾನದ ಉಷ್ಣಾಂಶ. ನಾವು ಬಿತ್ತನೆ ಮಾಡಿರ್ತೀವಿ, ಬಿತ್ತನೆ ಮಾಡಿದಾಗ ಸಾಮಾನ್ಯವಾಗಿ ಬಿತ್ತನೆ ಆದಾಗ ವಾತಾವರಣದಲ್ಲಿ ತಾಪಮಾನವು ಬೀಜದ ಮೊಳಕೆ ಒಡೆಯೋದಕ್ಕೆ ಸೂಕ್ತವಾದ ವಾತಾವರಣ ಇರಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಇಲ್ಲದೆ ಹೋದಲ್ಲಿ ಉಷ್ಣಾಂಶವು 40°C ಏನಾದ್ರೂ ಜಾಸ್ತಿ ಇದ್ರೆ ಮೊಳಕೆ ಪ್ರಮಾಣ ಕುಂಠಿತ ಗೊಂಡೆಗೊಂಡುತ್ತೆ. ಇದರ ಜೊತೆಗೆ ಬಿತ್ತನೆ ಆದಾಗ ಈವನ್ ಆ ಉಷ್ಣಾಂಶ ವಾತಾವರಣದ ಉಷ್ಣಾಂಶ 20°C ಕಡಿಮೆ ಇದ್ರೂ ಸಹ ಮೊಳಕೆ ಒಡೆಯಲ್ಲ. ಅದಕ್ಕೋಸ್ಕರ ಮೊಳಕೆ ಒಡಿಬೇಕಂದ್ರೆ ಬೀಜ ಕರೆಕ್ಟ್ ಆಗಿ ಮೊಳಕೆ ಒಡಿಬೇಕು ಅಂದ್ರೆ ವಾತಾವರಣದ ಉಷ್ಣಾಂಶ ಬಹಳ ಒಂದು ಪ್ರಮುಖ ಪಾತ್ರನ ವಹಿಸುತ್ತೆ. ಮತ್ತೆ ಈ ಕಳಪೆ ಬೀಜ ಮೊಳಕೆ ಕೆಲವು ಸಲ ಯಾವಾಗ ಕಾಣಿಸ್ಕೊಳ್ಳುತ್ತೆ, ಈಗ ಕಳಪೆ ಬೀಜ ಉಪಯೋಗಿಸಿದಾಗ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಅಂದಾಗ ಯಾವಾಗ ಇದು ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಬೀಜವು ಬಹಳ ಆಳಕ್ಕೆ ನಾವು ಬಿತ್ತುವುದರಿಂದ. ನಾವೇನ್ ಮಾಡ್ತೀವಿ, ಬೀಜ ಬಿತ್ತಬೇಕಾದ್ರೆ 2-2.5 ಸೆಂಟಿಮೀಟರ್ ಆಳದಲ್ಲಿ ಬೀಜನ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ. ಅದು ಬೀಜದ ಒಂದು ಗಾತ್ರದ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವು ದಪ್ಪಗಿರೋ ಬೀಜನ ಸ್ವಲ್ಪ ಎರಡೂವರೆ ಸೆಂಟಿಮೀಟರ್ ಸ್ವಲ್ಪ ಆಳದಲ್ಲಿ ಹಾಕಿದ್ರು ಬರುತ್ತೆ. ಬಟ್ ಸಣ್ಣ ಬೀಜನ ಎರಡರಿಂದ ಎರಡೂವರೆ ಸೆಂಟಿಮೀಟರ್ ಒಳಗಡೆನೆ ಹಾಕ್ಬೇಕು, ಮೇಲೆ ಹಾಕ್ಬೇಕು. ನೀವು ಅದಕ್ಕಿಂತ ಆಳವಾಗಿ ಬಿತ್ತನೆ ಬೀಜನ ಬಿತ್ತನೆ ಮಾಡಿದ್ರೆ ಅದು ಮೊಳಕೆ ಪ್ರಮಾಣ ಸಾಮಾನ್ಯವಾಗಿ ಕಡಿಮೆ ಚಾನ್ಸಸ್ ಬಹಳ ಇದೆ. ಇವಿಷ್ಟು ಕಳಪೆ ಬೀಜನ ಉಪಯೋಗಿಸೋದ್ರಿಂದ ಆಗ್ತಕ್ಕಂತ ಅನಾನುಕೂಲಗಳು. ಮತ್ತೆ ಮೊಳಕೆ ಬಹುಮುಖ್ಯವಾಗಿ ಮೊಳಕೆ ಹೊಡೆಯೋದು, ಕಳಪೆ ಬೀಜ ಉಪಯೋಗಿಸಿದ್ರೆ ಕಡಿಮೆ ಮೊಳಕೆ ಹೊಡಿತದೆ. ಅದಕ್ಕೋಸ್ಕರ ಮೊಳಕೆ ಬರಬೇಕಾದ್ರೆ ಏನೇನು ಇದ್ದಾವೆ ಅಂತ ನಾವು ತಿಳ್ಕೊಂಡ್ವಿ. ಈಗ ಮುಂದೆ ಏನಪ್ಪಾ ಅಂದ್ರೆ ಭಾರತೀಯ ಬೀಜ ಕಾಯ್ದೆ 1964 ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ ಬೀಜ ಪ್ರಮಾಣೀಕರಣ ಸ್ವಪ್ರೇರಿತವಾಗಿದೆ. ಅಂದ್ರೆ ಬೀಜ ಪ್ರಮಾಣೀಕರಣ ಕಡ್ಡಾಯವಲ್ಲ, ಆದ್ರೆ ಲೇಬಲಿಂಗ್ ಮಾಡಿ ಬೀಜನ ನಾವು ಮಾರಾಟ ಮಾಡುವುದು ಕಡ್ಡಾಯ. ಅಂದ್ರೆ ಸೀಡ್ ಸರ್ಟಿಫಿಕೇಶನ್ ವಾಲಂಟರಿ, ಬಟ್ ಲೇಬಲಿಂಗ್ ಇಸ್ ಕಂಪಲ್ಸರಿ ಅಂತ ನಮ್ಮ ಭಾರತೀಯ ಬೀಜ ಕಾಯ್ದೆ 1966 ತಿಳಿಸಿದ್ದಾರೆ. ಅಂದ್ರೆ ನೀವು ಬೀಜ ಪ್ರಮಾಣೀಕರಣ ಮಾಡಿದ್ರು ಮಾಡಬಹುದು ಅಥವಾ ನೀವು ಮಾಡದಿದ್ರು ಇರಬಹುದು, ಬಟ್ ಬೀಜನ ನೀವು ಮಾರಾಟ ಮಾಡಬೇಕು ಅಂದಾಗ ಅದಕ್ಕೆ ಲೇಬಲ್ ಹಾಕಿ ಮಾರಾಟ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬೀಜೋತ್ಪಾದನೆ ಮಾಡಲು ಪ್ರಮಾಣೀಕರಣ ಮಾಡುವುದು ಬೀಜ ಕಾಯ್ದೆ ಪ್ರಕಾರ ಕಡ್ಡಾಯ ಆಗಿಲ್ಲ. ನೀವು ಪ್ರಮಾಣೀಕರಣ ಮಾಡಬಹುದು ಬಿಡಬಹುದು, ಬಟ್ ಆದ್ರೆ ಬೀಜವನ್ನು ನೀವು ಮಾರಾಟ ಮಾಡಬೇಕಾದ್ರೆ ಕಡ್ಡಾಯವಾಗಿ ಲೇಬಲ್ ಅನ್ನು ಅಂಟಿಸಿ ನಂತರ ಅದನ್ನು ಮಾರಾಟ ಮಾಡುವುದು ಕಡ್ಡಾಯ. ಲೇಬಲ್ ಇರಲೇಬೇಕು, ಲೇಬಲಿಂಗ್ ಇಸ್ ಕಂಪಲ್ಸರಿ ನೀವು ಬೀಜ ಮಾರಾಟ ಮಾಡಬೇಕಾದ್ರೆ. ಈ ಲೇಬಲ್ ಮೇಲೆ ಏನೇನು ಇರ್ತಪ್ಪ, ಲೇಬಲ್ ಹಾಕ್ತಾರೆ ನೀವು ಬೀಜ ಮಾರಾಟ ಮಾಡಬೇಕಾದ್ರೆ ಬೀಜದ ಪ್ಯಾಕೆಟ್ ಮೇಲೆ ಚೀಲದ ಮೇಲೆ ಲೇಬಲ್ ಹಾಕಿರ್ತಾರೆ. ಲೇಬಲ್ ಮೇಲೆ ಏನೇನು ಬರೆದಿರ್ತಾರೆ ಅವರು, ಮೊದಲನೇದಾಗಿ ಗರಿಷ್ಠ ಪ್ರಮಾಣದ ಮೊಳಕೆ ಇರಲೇಬೇಕು. ಶೇಕಡ ಈ ಏಕದಳ ಧಾನ್ಯದಲ್ಲಾದ್ರೆ ಶೇಕಡ 80 ಜಾಸ್ತಿ ಇರಬೇಕಾಗುತ್ತೆ. ಅದೇ ದ್ವಿದಳ ಧಾನ್ಯದ ಬೆಳೆಗಳಾದ್ರೆ ಶೇಕಡ 75 ಜಾಸ್ತಿ ಇರಬೇಕಾಗುತ್ತೆ. ಅದೇ ಎಣ್ಣೆಕಾಳುಗಳ ಬೀಜಗಳ ಬೆಳೆಗಳಾದ್ರೆ ಶೇಕಡ 70 ಜಾಸ್ತಿ ಇಷ್ಟಿದ್ರೂ ಮಾತ್ರ ನಾವು ಆ ಬೀಜನ ಖರೀದಿ ಮಾಡಬಹುದು. ಎರಡನೇದಾಗಿ ಕನಿಷ್ಠ ಪ್ರಮಾಣದ ಜಡ ವಸ್ತುಗಳು. ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ ಬೌದ್ಧಿಕ ಶುದ್ಧತೆ ಇರಬೇಕು, ಬೌದ್ಧಿಕ ಶುದ್ಧತೆಯಲ್ಲಿ ಶೇಕಡ 98 ಜಾಸ್ತಿ ಬೌದ್ಧಿಕ ಶುದ್ಧತೆ ಇರಬೇಕು ಅಂತ. ಇನ್ನು 2% ಜಡ ವಸ್ತು ಅವು ಇರ್ತವೆ, ಬಟ್ ಅವು ಶೇಕಡ 2 ಕಡಿಮೆ ಇರಬೇಕು. ಇದರ ಜೊತೆಗೆ ತಳಿ ಶುದ್ಧತೆ, ತಳಿಯ ಅನುವಂಶೀಯ ಶುದ್ಧತೆನು ಬಹಳ ಚೆನ್ನಾಗಿರ್ಬೇಕು. ಎಷ್ಟಿರ್ಬೇಕಪ್ಪ ಅಂದ್ರೆ ಶೇಕಡ ಈ ನಾವು ಸರ್ಟಿಫೈಡ್ ಸೀಡ್ಸ್ ಅಂತ ಕರಿತೀವಲ್ಲ ಅಥವಾ ಬಿತ್ತನೆಗೆ ಉಪಯೋಗಿಸ್ತಕ್ಕಂಥ ಬೀಜದಲ್ಲಿ ಸುಮಾರು ಶೇಕಡ 98 ಜಾಸ್ತಿ ಇರಬೇಕಾಗುತ್ತೆ. ಅದೇ ನೀವು ಹೈಬ್ರಿಡ್ಸ್ ಸಂಕರ್ಣ ತಳಿಗಳು ತಗೊಳ್ತಿರಲ್ಲ ಅದರಲ್ಲಾದ್ರೆ ಶೇಕಡ 95 ಜಾಸ್ತಿ ಅನುವಂಶೀಯ ಶುದ್ಧತೆ ಬೀಜದ ಒಂದು ಲಾಟಲ್ಲಿ ಇರಬೇಕಾಗುತ್ತೆ. ಆಮೇಲೆ ಈ ಬದನೆಕಾಯಿ, ಟೊಮೆಟೊ ಅಥವಾ ಹತ್ತಿ ಈ ಬೆಳೆಗಳಾದ್ರೆ ಶೇಕಡ 90 ಇರಬೇಕು. ಈ ಹರಳಿದೆಯಲ್ಲ, ಓಡ್ಲಾ ಅಂತ ಕರಿತೀವಿ, ಹರಳಲ್ಲಿ ಶೇಕಡ 85 ತಳಿ ಶುದ್ಧತೆ ಇದ್ರು ನಾವು ಆ ಒಂದು ಬೀಜನ ಖರೀದಿ ಮಾಡಬೇಕು. ಈಗ ನಮ್ಮ ಭಾರತ ದೇಶದಲ್ಲಿ ಪಾಲಿಸುವ ಬೀಜಗಳ ವರ್ಗಗಳು 4. ಈಗ ನಮ್ಮ ದೇಶದಲ್ಲಿ 4 ವರ್ಗಗಳನ್ನ ಬೀಜದ ವರ್ಗಗಳಿದಾವೆ. ಅವುಗಳೆಂದ್ರೆ ಮೊದಲನೇದಾಗಿ ತಳಿವರ್ಧಕ ಬೀಜ, ಅಂದ್ರೆ ಬ್ರೀಡರ್ ಸೀಡ್ ಅಂತ ಕರಿತೀವಿ, ಇದು ತಳಿವರ್ಧಕ ಬೀಜ. ಎರಡನೇದಾಗಿ ಮೂಲ ಬೀಜ, ಫೌಂಡೇಶನ್ ಸೀಡ್ ಅಂತ ಕರಿತೀವಿ. ಇವೆರಡೂ ಬೀಜದ ವರ್ಗಗಳನ್ನು ನಾವು ಬೀಜದ ವರ್ಗಗಳನ್ನ ಮುಂದಿನ ಬೀಜೋತ್ಪಾದನೆಗೆ ಉಪಯೋಗಿಸ್ತಕ್ಕಂಥ ವರ್ಗಗಳು. ಅವು ಮುಂದೆ ಕಮರ್ಷಿಯಲ್ ಆಗಿ ಉಪಯೋಗಿಸಲ್ಲ, ಬೀಜದ ಬೀಜೋತ್ಪಾದನೆಗೋಸ್ಕರ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಉಪಯೋಗಿಸ್ತೀವಿ. ಇನ್ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಪ್ರಮಾಣೀಕೃತ ಬೀಜ, ಅದನ್ನ ಸರ್ಟಿಫೈಡ್ ಸೀಡ್ಸ್ ಅಂತ ಕರಿತೀವಿ. ಆಮೇಲೆ ನಿಜ ಬೀಜ, ಟ್ರೂತ್ಫುಲ್ ಲೇಬಲ್ ಸೀಡ್ಸ್ ಅಂತ. ಇವೆರಡೂ ಬೀಜಗಳನ್ನ ನಾವು ರೈತರು ವಾಣಿಜ್ಯ ಬೆಳೆಗಳಿಗಾಗಿ ಬಿತ್ತನೆಗಾಗಿ ಬಳಸ್ತಕ್ಕಂಥ ಒಂದು ವರ್ಗಗಳಾಗಿದೆ. ಆಯ್ತು ಡಾಕ್ಟರ್ ಸಿದ್ದರಾಜ್ ಅವರೇ, ರೈತ ಬಾಂಧವರು ಬಿತ್ತನೆಯ ಬೀಜವನ್ನ ಖರೀದಿಸುವ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳನ್ನ ಗಮನಿಸಬೇಕು ಅನ್ನೋದ್ರ ಕುರಿತು ತುಂಬಾ ಮಹತ್ವವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕೆಲವು ರೈತ ಬಾಂಧವರು ಇರ್ತಾರೆ ಡಾಕ್ಟರ್ ಸಿದ್ದರಾಜು ಅವರ ಜೊತೆಗೆ ಇನ್ನೂ ಹೆಚ್ಚು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ತಿಳಿಸ್ಕೊಡಿ, ಹೇಳಿ ನೀವೇ. ಎಲ್ಲಾ ರೈತ ಬಾಂಧವರು ನಮಸ್ಕಾರಗಳು. ನಿಮ್ಗೇನಾದ್ರು ಈ ಒಂದು ಬೀಜದ ಬಿತ್ತನೆ ಬೀಜದ ಬಗ್ಗೆ ಅನುಮಾನಗಳಿದ್ರೆ ನನ್ನ ಮೊಬೈಲ್ ಸಂಖ್ಯೆ 9880047284. ಇವಿಷ್ಟು ನನ್ನ ಮೊಬೈಲ್ ಸಂಖ್ಯೆ 9880047284. ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿದೆ. ಇನ್ನೊಮ್ಮೆ ಧನ್ಯವಾದಗಳು. ಇದುವರೆಗೆ ಬಿತ್ತನೆ ಬೀಜ ಖರೀದಿಸುವಾಗ ಅನುಸರಿಸುವ ಮುಂಜಾಗ್ರತಾ ಕ್ರಮಗಳು ಈ ಕುರಿತು ಡಾ ಸಿದ್ದರಾಜು ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ. ಅರಿವುದೇ ಚಂದ ಬ್ರಹ್ಮಾನಂದ, ಅರಿವುದೇ ಚಂದ ಚಂದ ಅರಿವುದೇ ಚಂದ ಅರಿವುದೇ ಚಂದ ನಿರ್ಮಲ ಪ್ರಜ್ಞೆಯಿಂದ ಅರಿವುದೇ ಚಂದ ನಿರ್ಮಲ ಪ್ರಜ್ಞೆಯಿಂದ ಅರಿವುದೇ ಚಂದ ನಿರ್ಮಲ ಪ್ರಜ್ಞೆಯಿಂದ ಅರಿವುದೇ ಚಂದ ನಿರ್ಮಲ ಪ್ರಜ್ಞೆಯಿಂದ ಅರಿವುತಾನಲ್ಲದೆ ಬೇರಿಲ್ಲ ವೆಲೋಕಂದ ಅರಿವು ತಾನಲ್ಲದೆ ಬೇರಿಲ್ಲ ವೆಲೋಕಂದ ಅರಿವುದೇ ಚಂದ ಬ್ರಹ್ಮಾನಂದ ಅರಿವುದೇ ಚಂದ ಹೇಳುವುದಲ್ಲ ಕಿವಿ ಕೊಟ್ಟಿನ್ನು ಕೇಳುವುದಲ್ಲ ಹೇಳುವುದಲ್ಲ ಕಿವಿ ಕೊಟ್ಟಿನ್ನು ಕೇಳುವುದಲ್ಲ ಕೇಳದೆ ಇರಲಾದು ತಿಳಿಯುವುದಲ್ಲ ಅದು ತಿಳಿಯುವುದಲ್ಲ ಹೇಳಿ ವಾಚಕದಿಂದ ಕೆಡಿಸುವುದಲ್ಲ ಅರಿವುದೇ ಚಂದ ಬ್ರಹ್ಮಾನಂದ ಅರಿವುದೇ ಚಂದ ಅರಿವುದೇ ಚಂದ ಬ್ರಹ್ಮಾನಂದ ಅರಿವುದೇ ಚಂದ ಪರಿ ಪರಿಣಾಮ ರೂಪುಗಳೆಲ್ಲ ನೆರೆಗಳಾದುಳಿದ ಪರಿಪರಿಣಾಮ ರೂಪುಗಳೆಲ್ಲ ನೆರೆಗಳಾದುಳಿದ ವರದ್ರಷ್ಟ ದರ್ಶನ ದೃಶ್ಯಾದಿಗಳಿಗೆಲ್ಲ ದರ್ಶನ ದೃಶ್ಯಾದಿಗಳಿಗೆಲ್ಲ ಬೆರತಾರ ನಿರುಪಮ ನಿರ್ಗುಣ ಬ್ರಹ್ಮವ ಅರಿವುದೇ ಚಂದ ಬ್ರಹ್ಮಾನಂದ ಅರಿವುದೇ ಚಂದ ಅರಿವುದೇ ಚಂದ ಬ್ರಹ್ಮಾನಂದ ಅರಿವುದೇ ಚಂದ ಕಣ್ಣಿಗೆ ಕಾಣಿಸುವುದು ನಿಜವಲ್ಲ. ಅರಿವುದೇ ಚಂದ ಬ್ರಹ್ಮಾನಂದ, ಅರಿವುದೇ ಚಂದ ಿಲ್ಲ ಭಾರ ಯೋಗ ಮೌನ ದೋಳಿಲ್ಲ ಧ್ಯಾನ ಧಾರಣ ಯೋಗ ಕಾಗಿ ಅಂತ್ಯದೋಳು ಯೋಗ ಕಾಗಿ ಅಂತ್ಯದೋಳು ತಾನೊಂದು ಸಾಕ್ಷಿಯಾಗಿಹುದು ನಿಶ್ಚಲವಾಗಿ ಅರಿವುದೇ ಚಂದ ಬ್ರಹ್ಮಾನಂದ, ಅರಿವುದೇ ಚಂದ ಆಕಾಶವಾಣಿ ಕಲಬುರಗಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ. ತಜ್ಞವಾಣಿ ಕೃಷಿಯಲ್ಲಿ ಮೊಬೈಲ್ ಆಪ್ಗಳ ಮಹತ್ವ ಕುರಿತು ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಗಳಾದ ಶ್ರೀಶೈಲ್ ಸಿ ರಾಥೋಡ್ ಅವರಿಂದ ಮಾಹಿತಿ ಪಡೆಯಲಿದ್ದೀರಿ. ನರಸಮ್ಮ ಹೊಸಮನಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ.

ಬಂದು ನಿಂತೇವೆ ಸುತ್ತಾರೊಡಗೆರೆ ಬಂದು ನಿಂತೇವೆ ಸುತ್ತಾರ ಹುಡಗೆರೆ ಸುರ ಬಂದು ನಿಂತೇವೆ ಸುತ್ತಾರ ಹುಡಗೆರೆ ಸುರ ಬಂದು ನಿಂತೇವೆ ಸುತ್ತಾರ ಹುಡಗೆರೆ ಸರಸ್ವತಿ ಒಲಿಯ ಸಭೆದಾಗ ನೋಡಂದಿದ ಸರಸ್ವತಿ ಒಲಿಯ ಸಭೆದಾಗ